ದುರ್ದೈವಶಾತ್ ಕೇವಲ 20 ಜನ ಮಾತ್ರ ನಮ್ಮಲ್ಲಿ ಈಗ ಹಾಲಿ ಕೆಲಸ ನಿರ್ವಹಿಸ್ತಾ ಇದ್ದಾರೆ. ಜಿಲ್ಲೆಯಲ್ಲಿ ಇತರೆ ಸಿಬ್ಬಂದಿಗಳ ಒಂದು ಲೆಕ್ಕವನ್ನು ಹಾಕಿದಾಗ 617 ಸಿಬ್ಬಂದಿಗಳು ಮಂಜೂರಾದರೆ ನಮ್ಮ ಜಿಲ್ಲೆಯಲ್ಲಿ ಕೇವಲ 155 ಮಾತ್ರ ವರ್ಕಿಂಗ್ ಮಾಡ್ತಾ ಇದ್ದಾರೆ. ಇದು ಒಂದು ನಮಗೆ ಬಹಳಷ್ಟು ಕಷ್ಟಕರವಾದ ಸಂಗತಿ. ಜೊತೆಗೆ ನಮ್ಮ ಹಾಲಿನ ಸೊಸೈಟಿ ಅಥವಾ ಮಿಲ್ಕ್ ಸೊಸೈಟಿ ಏನಂತೇವಿ, ಗ್ರಾಮೀಣ ಪ್ರದೇಶದಲ್ಲಿ ಇವತ್ತಿನ ದಿವಸ ಹಾಲಿಗೆ ಒಂದು ಬೇಡಿಕೆ ಬಂದು ಹಾಲಿಗೆ ಒಂದು ಮಾರುಕಟ್ಟೆ ಮಾಡ್ತಾ ಇರೋದೇ ನಿಮ್ಗೆ ಗೊತ್ತಿದ್ದಂಗೆ ಹಾಲು ಉತ್ಪಾದಕರ ಸಹಕಾರಿ ಸಂಘ. ಸುಮಾರು 259 ಹಾಲಿನ ಸೊಸೈಟಿಗಳಿದ್ದಾವೆ. ಅದರಿಂದ ಸುಮಾರು ಎವ್ರಿ ಡೇ ಒಂದು 36,000 ಲೀಟರ್ ಹಾಲಿನ ಕಲೆಕ್ಷನ್ ಆಗ್ತಾ ಇದೆ ಸೊಸೈಟಿಗಳ ಮುಖಾಂತರ. ಇನ್ನು ನಮ್ಮ ಜನಸಂಖ್ಯೆ ಹಾಗೂ ನಮ್ಮ ಜನಸಂಖ್ಯೆಗೆ ಅನುಗುಣವಾಗಿ ಈ ಹಾಲು ಮೊಟ್ಟೆ ಮತ್ತು ಮಾಂಸದ ಒಂದು ಬೇಡಿಕೆಯನ್ನು ನೀವು ಗಮನಿಸಿದಾಗ ನಮ್ಮಲ್ಲಿ ಸುಮಾರು 14,00,000 ಏನು ಜನಸಂಖ್ಯೆ ಇದೆ. ICMR ಇಂಡಿಯನ್ ಕೌನ್ಸಿಲ್ ಆಫ್ ಮೆಡಿಕಲ್ ರಿಸರ್ಚ್ ಪ್ರಕಾರ ಒಬ್ಬ ಮನುಷ್ಯ ಒಂದು ದಿವಸಕ್ಕೆ ಸುಮಾರು 240 ml ಆದರೂ ಹಾಲು ಕುಡಿಬೇಕಂತ ಒಂದು ಹೇಳ್ತಾರೆ, ಅವನೊಂದು ಆರೋಗ್ಯವಾಗಿರ್ಬೇಕಂತ. ಆ ಒಂದು ಕೋಷ್ಟಕ ನಾವು ನೋಡಿದಾಗ ನಮ್ಗೆ ಸುಮಾರು 207,00,000 ಟನ್ ನಮ್ಗೆ ಹಾಲು ಬೇಕಾಗತ್ತೆ. ನಮ್ಮಲ್ಲಿ ಬರೀ 300,000 ಟನ್ ಇರೋದ್ರಿಂದ ಇನ್ನೂ ಸುಮಾರು 6 ಪಟ್ಟು ನಾವು ಈ ಹಾಲಿನ ಉತ್ಪಾದನೆಯನ್ನು ಜಾಸ್ತಿ ಮಾಡಬೇಕಾಗತ್ತೆ. ಈ ICMR ಏನು ಗೈಡ್ ಮಾಡ್ತಾರೆ ಅದಕ್ಕೆ ನಾವು ಮುಟ್ಟಬೇಕಂತಾದ್ರೆ. ಅದೇ ರೀತಿ ತತ್ತಿಗೆ ಬಂದಾಗ ನಾವು ಅದು ಸಹಿತ ಒಂದು ವರ್ಷಕ್ಕೆ ಒಬ್ಬ ಮನುಷ್ಯ 240 ತತ್ತಿ ತಿನ್ಬೇಕಂತ ICMR ಹೇಳ್ತಾರೆ. ನಮ್ಮಲ್ಲಿರೋ ಪಾಪ್ಯುಲೇಷನ್ಗೆ ನಾವು ಸುಮಾರು 3.3 crore ಅಷ್ಟೇ ನಾವು ಉತ್ಪಾದನೆ ಮಾಡ್ತೇವೆ. ನಮ್ಮ ರಿಕ್ವೈರ್ಮೆಂಟ್ ಪರ್ ವರ್ಷಕ್ಕೆ ನಾವು ಕನ್ಸಿಡರ್ ಮಾಡಿದಾಗ ಒಂದು 12 crore ಬೇಕಾಗುತ್ತೆ. ಅದು ಸಹಿತ ಇನ್ನು 4 ಪಟ್ಟು ಗ್ಯಾಪ್ ಇದೆ. ಈ ಮಾಂಸಕ್ಕೆ ಬಂದಾಗ ನಮ್ಮ ICMR ಸ್ಟ್ಯಾಂಡರ್ಡ್ ಏನ್ ಹೇಳುತ್ತೆ, ಒಂದು ಮನುಷ್ಯ ಒಂದು ವರ್ಷಕ್ಕೆ ಒಂದು 11 kg ಆದರೂ ಮಾಂಸ ತಿನ್ಬೇಕು ಆರೋಗ್ಯವಾಗಿರ್ಬೇಕಂತ. ಆ ಲೆಕ್ಕ ಹಾಕಿದಾಗ ನಮಗೆ 150,000 ಟನ್ ಮಾಂಸಗಳು ಬೇಕಾಗುತ್ತೆ. ನಮ್ಮಲ್ಲಿರೋ ಪ್ರೊಡಕ್ಷನ್ ಬರೀ ಕೇವಲ 18,00,000 ಟನ್. ಅದು ಸಹಿತ ಇನ್ನು 8 ಪಟ್ಟು ನಾವು ಜಾಸ್ತಿ ಮಾಡಬೇಕಾಗುತ್ತೆ. ಇದು ಕೇವಲ ನಮ್ಮಲ್ಲಿ ಏನು ICMR ಏನು ಸ್ಟ್ಯಾಂಡರ್ಡ್ ಹಾಕುತ್ತೆ ಅದಕ್ಕೆ ನಾವು ಮೇಂಟೈನ್ ಮಾಡಲಿಕ್ಕೆ. ಇದು ಮಾರ್ಕೆಟಿಂಗ್ ಬಗ್ಗೆ ಮಾತಾಡ್ತಾ ಇಲ್ಲ, ನಮ್ಮ ಆರೋಗ್ಯಕ್ಕೆ ಏನು ICMR ಏನು ಗೈಡ್ಲೈನ್ಸ್ ಕೊಡುತ್ತೆ ಅದಕ್ಕೆ ಇಷ್ಟು ನಮ್ಗೆ ಇನ್ನೂ ಗ್ಯಾಪ್ ಇದೆ. ಅಂದ್ರೆ ಅದಕ್ಕೆ ಬೇಡಿಕೆನೂ ಇದೆ. ಬೇಡಿಕೆನೂ ಇದೆ ಸರ್. ಈಗ ನಮ್ಮ ಇಲಾಖೆ ವತಿಯಿಂದ ಏನೇನು ಸೌಲಭ್ಯ ಕೊಡ್ತಾ ಇದ್ರಿ ಸರ್? ಮುಖ್ಯವಾಗಿ ಪಶುಸಂಗೋಪನಾ ಇಲಾಖೆ ನಾವು 3 ಮುಖ್ಯವಾದ ಕಾರ್ಯಕ್ರಮ ಮಾಡ್ತೇವೆ. ಒಂದು ಬ್ರೀಡಿಂಗ್ ಅಂದ್ರೆ ಜಾನುವಾರು ಸಂಪತ್ತನ್ನು ಉತ್ಪಾದನೆ ಮಾಡೋದು. ಮ್ಯಾನೇಜ್ಮೆಂಟ್ ಅಂದ್ರೆ ರೋಗ ರುಜಿನಿ ನಿರ್ವಹಣೆ ಮಾಡೋದು. ಇವು ಎರಡು ನಮಗೆ ಬಹಳ ಮುಖ್ಯವಾದಂತಹ ವಿಷಯ ಸರ್. ಒಂದು 10, 20, 30 ವರ್ಷದ ಹಿಂದೆ ನಾವು ಒಂದು ಇತಿಹಾಸ ನೋಡಿದಾಗ ಇದನ್ನೆಲ್ಲ ನೈಸರ್ಗಿಕವಾಗಿ ನಡೀತಾ ಇದ್ವು ಸರ್. ಇವೆಲ್ಲ ಕ್ರಿಯೆ ಮನೆಯಲ್ಲಿ ಹೆಣ್ಣು ಇರ್ತಿತ್ತು, ಗಂಡಿರ್ತಿತ್ತು, ಆಕಳು ಇರ್ತಿತ್ತು, ಕೋಣ ಇರ್ತಿತ್ತು, ಹೋರೆ ತನ್ನಾಗಿ ನೈಸರ್ಗಿಕವಾಗಿ ನಡೀತಾ ಇತ್ತು. ಆನಂತರ ನಾವು ಹಾಲಿನ ಬೇಡಿಕೆ ಸಹಿತ ಅಂದ್ರೆ ಅಷ್ಟು ನಾವು ಇಂಪಾರ್ಟೆನ್ಸ್ ಇರಲಿಲ್ಲ, ಅಷ್ಟು ಪ್ರಾಮುಖ್ಯತೆ ಇರಲಿಲ್ಲ. ಹಾಲು ಒಂದು ಮಾರಾಟದ ವಸ್ತು ಅಂತ ನಾವು ತಿಳ್ಕೊಂಡಿರ್ಲಿಲ್ಲ ಸರ್. ಹಿಂದಿನ ನಾವು 20 ವರ್ಷದ ಹಿಂದೆ ಹೋಗಿ ನೋಡಿದಾಗ ನಾವು ರೈತರು ಹಸುಗಳನ್ನ ದನಗಳನ್ನ ಯಾಕೆ ಸಾಕ್ತಾರೆ ಅಂದ್ರೆ ಮುಖ್ಯವಾಗಿ ಕೃಷಿ ಸಲುವಾಗಿ. ಕೃಷಿ ಮಾಡ್ಬೇಕಂದ್ರೆ ಅದು ಏನು ನಮ್ಮ ಏನು ಪವರ್ ಇರೋದೇ ಕೃಷಿ. ಎತ್ತುಗಳನ್ನ ಸಾಕ್ತಿದ್ರು. ಬರ್ತಾ ಬರ್ತಾ ಇದು ಮೆಕನೈಸ್ಡ್ ಆಗ್ತಾ ಬಂತು ಸರ್, ಯಾಂತ್ರಿಕ ಕೃಷಿ ಆಗ್ತಾ ಬಂತು. ಸೊ ಈಗ ಮನುಷ್ಯನಿಗೆ ಹಾಲು ಮಾತ್ರ ಬಹಳ ಮುಖ್ಯವಾದದ್ದೇ ವಸ್ತು. ಈಗ ನೀವು ಬೆಳಗ್ಗೆ ಊಟ ನಿಮ್ಗೆ ಫಸ್ಟ್ ಬೇಕಾಗಿರೋದೇ ಹಾಲು. ಹಾಲಿಂದೇನೆ ನಿಮ್ದು ದಿನ ಸ್ಟಾರ್ಟ್ ಆಗುತ್ತೆ. ಟೀ ಕುಡಿತೀರಾ, ಕಾಫಿ ಕುಡಿತೀರಾ? ಸೊ ಇದನ್ನು ಯಾವ ಯಂತ್ರದಿಂದ ಅಂತೂ ಉತ್ಪಾದನೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಸೊ ಹಾಲು ಬೇಕಂದಾಗ ನಾವು ಪಶುಸಂಗೋಪನೆ ಅಥವಾ ದನ ಕರುಗಳನ್ನ ಸಾಕಲೇಬೇಕು. ನಾನು ಮೊದಲೇ ಹೇಳ್ದಂಗೆ ಮೊದಲಿರೋಂಥ ದನ ಕರುಗಳು ದಿವಸಕ್ಕೆ 1/4 liter 1/4 liter 1 liter ಕೊಡ್ತಾ ಇದ್ವು. ನಮ್ದು ಪಾಪ್ಯುಲೇಷನ್ ಜಾಸ್ತಿ ಆದಂಗೆ ಬೇಡಿಕೆ ಸಹಿತ ಜಾಸ್ತಿ ಆಯ್ತು. ಹೆಂಗೆ ಅಗ್ರಿಕಲ್ಚರ್ನಲ್ಲಿ ರೆವಲ್ಯೂಷನ್ ಆಯ್ತು ಅದೇ ರೀತಿ ನಮ್ಮ ಪಶುಸಂಗೋಪನೆಯಲ್ಲಿ ಮಿಲ್ಕ್ ರೆವಲ್ಯೂಷನ್ ಅವ್ರ ವೈಟ್ ರೆವಲ್ಯೂಷನ್ ಆಗ್ತಾ ಬಂತು. ಸೊ ಮೊದಲೇ 10-15-20 ವರ್ಷದಿಂದ ಏನು ಮಾಡಿದ್ರೆ ಬೇರೆ ದೇಶಕ್ಕೆ ಹೋಗಿ ಹೆಣ್ಣು ಕರುಗಳನ್ನ ತಂದು ಜನರಿಗೆ ಕೊಡ್ತಾ ಇದ್ರು. ಅದು ಅಷ್ಟು ಸಕ್ಸಸ್ ಆಗಲಿಲ್ಲ, ಯಾಕಂದರೆ ಅಲ್ಲಿಂದ ಇಲ್ಲಿ ಬಂದಂಥ ಅನಿಮಲ್ಗಳು ಈ ವಾತಾವರಣಕ್ಕೆ ಹೊಂದಿ ಇಲ್ಲೇ ಬೆಳವಣಿಗೆ ಆಗೋದು ಕಷ್ಟ ಸಾಧ್ಯ ಆಯಿತು. ಅದಕ್ಕೆ ಏನು ಮಾಡಿದ್ರು, ಒಳ್ಳೆ ಒಳ್ಳೆ ಹಾಲು ಕೊಡಂಥ ತಾಯಿ ಹುಟ್ಟಿದಂಥ ಗಂಡು ಕರುಗಳನ್ನ ತಂದು ಅದರ ವೀರ್ಯವನ್ನು ಕಲೆಕ್ಟ್ ಮಾಡಿ ನಮ್ಮ ಹೆಣ್ಣುಗರಿಗಳಿಗೆ ಮಾಡುವಂಥ ಒಂದು ಕಾರ್ಯಕ್ರಮ ಸ್ಟಾರ್ಟ್ ಮಾಡಿದೆ. ಅದಕ್ಕೆ ನಮ್ಮಲ್ಲಿ ಆರ್ಟಿಫಿಷಿಯಲ್ ಇನ್ಸೆಮಿನೇಷನ್ ಅಂತೇವೆ ಅಥವಾ ಕೃತಕ ಗರ್ಭಧಾರಣೆ ಅಂತ. ಈ ಒಂದು ಬೆಳವಣಿಗೆ ಬಂತು. ಇದು ನಮ್ಮ ಪಶುಸಂಗೋಪನಾ ಇಲಾಖೆಯಲ್ಲಿ ಒಂದು ದೊಡ್ಡ ಮೈಲಿಗಲ್ಲನ್ನು ಸಾಧಿಸ್ತಿದ್ವು. ಫಸ್ಟ್ ಇದು ಬಂದಾಗ ನಾವು 20 ವರ್ಷದಿಂದ ನಾವೇನು ಕೆಲಸಕ್ಕೆ ಸೇರಿದಾಗ ಬರೀ ಇನ್ನೂ ಅವಾಗ ಲಿಕ್ವಿಡ್ ಸೆಮೆನ್ ಅಂತ ದ್ರವೀಕೃತ ವೀರ್ಯ ಅಂತ ಇತ್ತು. ಆದರೆ ಡೈರೆಕ್ಟ್ ಆಗಿ ಅದನ್ನ ಸೆಮೆನ್ ಕಲೆಕ್ಟ್ ಮಾಡ್ತಿದ್ರು, ಅವತ್ತೇ ದಿವಸ ತರ್ತಿದ್ರು, ಅವತ್ತು ನೆಕ್ಸ್ಟ್ ಡೇ ಹಸುಗಳು ಇಲ್ಲಿ ಗಬ್ಬ ಇರ್ತಿತ್ತು, ಅದನ್ನ ನಾವು ಮಾಡ್ತಿದ್ವಿ. ಅದನ್ನ ಈಗ ಒಂದು ಹೆಜ್ಜೆ ಮುಂದೆ ಹೋಗಿ ಘನೀಕೃತ ವೀರ್ಯ ಅಥವಾ ಫ್ರೋಜನ್ ಸೆಮೆನ್ ಅಂತ ಮಾಡಿದ್ವಿ. ಫ್ರೋಜನ್ ಸೆಮೆನ್ ಟೆಕ್ನಾಲಜಿ ಅಂತ ಬಂತು. ಇದು ಏನಾಗಿದೆ, ಇಂದ ಎಷ್ಟು ಇಂಪಾರ್ಟೆಂಟ್ ಇದೆ ಅಂತ ಅಂದ್ರೆ, ಈ ಒಂದ್ಸಲ ನಾವು ಅದನ್ನು ಕಲೆಕ್ಟ್ ಮಾಡಿದಂತ ಸೆಮೆನ್ ನ ಫ್ರೋ ಅಂದ್ರೆ ಅದಕ್ಕೆ ಟೆಂಪರೇಚರ್ನ ರೆಡ್ಯೂಸ್ ಮಾಡ್ತಾ ಹೋಗಿ ಒಂದು ಫ್ರೋಜನ್ ಸ್ಟೇಟಿಗೆ ಅಂದ್ರೆ ಘನೀಕೃತ ಸ್ಟೇಟಿಗೆ ತಗೊಂಡು ಹೋಗಿ ಇಟ್ಟಾಗ ಅದನ್ನ

ಅದಕ್ಕೂ ಸಹಿತ ಮುಂಜಾಗ್ರತೆ ಕ್ರಮವಾಗಿ ನಾವು ಬ್ಯಾಕ್ಟೀರಿಯಲ್ ರೋಗಕ್ಕೂ ಸಹಿತ ಚಪ್ಪೆ ಬೆನೆಗೂ ಸಹಿತ ಹಾಕ್ತೇವೆ. ಇನ್ನೊಂದು ಬಹಳ ಮುಖ್ಯವಾದಂತಹ ರೋಗ ಅಂದ್ರೆ ಹುಚ್ಚುನಾಯಿ ರೋಗ, ತಾವೆಲ್ಲ ಕೇಳಿರ್ಬೋದು ರೇಬಿಸ್ ರೋಗ ಅಂತ. ಇದು ಯಾಕಷ್ಟು ಇಂಪಾರ್ಟೆನ್ಸ್ ಇದೆ ಅಂದ್ರೆ ಇದು ಸಹಿತ ಹುಚ್ಚುನಾಯಿಯಿಂದ ಅದು ಅಕಸ್ಮಾತ್ ಮಾನವನಿಗೆ ಅದು ನಾಯಿ ಕಡಿದ್ರೆ ಅಥವಾ ಅದರ ಜೊಲ್ಲು ಮುಟ್ಟಿದ್ರೆ ಸಹಿತ ಮಾನವನಿಗೂ ಸಹಿತ ಬರೋಂತ ರೋಗ. ಇದಕ್ಕೆ ಜಗತ್ತಿನಲ್ಲಿ ಎಲ್ಲಿ ಸಹಿತ ಇದಕ್ಕೆ ಚಿಕಿತ್ಸೆ ಇಲ್ಲ. ಒಂದ್ಸಲ ಬಂದ್ಮೇಲೆ ಸಾವು ಶತಸಿದ್ಧ, ಇದರಲ್ಲಿ ಏನೇನೂ ಡೌಟ್ ಇಲ್ಲ. ಸುಮ್ಮನೆ ಬೇರೆ ಬೇರೆ ಕಾರಣಕ್ಕಾಗಿ ನಾವು ಹೇಳ್ಬೋದು ಇದನ್ನು ತಡೆಗಟ್ಟೇವೆ ಅಂತ, ಇದಕ್ಕೇನು ತಡೆಗಟ್ಟಲಿಕ್ಕೆ ಸಾಧ್ಯ ಇಲ್ಲ ರೋಗ ಬಂದ್ರೆ ಮನುಷ್ಯನಲ್ಲಿ. ಅದಕ್ಕೆ ಮುಖ್ಯವಾಗಿ ನಾವೇನಂದ್ರೆ ನಮ್ಮ ಪ್ರಾಣಿಗಳನ್ನ ನಾವು ಈ ರೋಗ ಬರಲಿ ತಡೆಗಟ್ಟದೆ ಮುಖ್ಯವಾದ ಕಾರ್ಯಕ್ರಮ. ಅದರ ಮುಖ್ಯವಾಗಿ ಯಾರು ನಾಯಿಗಳನ್ನು ಸಾಕ್ತಾರೆ ಅವ್ರು ತುಂಬಾ ಕೇರ್ಫುಲ್ ಆಗಿರ್ಬೇಕು, ಬಹಳ ಕೇರ್ಫುಲ್ ಆಗಿರ್ಬೇಕು. ಇದಕ್ಕೂ ಸಹಿತ ನಾವು ವರ್ಷಕ್ಕೆ ಎರಡು ಸಲ ಈ ರೋಗದ ವಿರುದ್ಧ ಲಸಿಕೆ ಹಾಕ್ಸ್ಕೊಳ್ಬೇಕು. ಇದು ಫ್ರೀ ಆಗಿ ಅಂದ್ರೆ ಉಚಿತವಾಗಿ ಸಿಗಂತ ಲಸಿಕೆ ಅಲ್ಲ, ಇದಕ್ಕೆ ಮಿನಿಮಮ್ ಚಾರ್ಜ್ ಇರುತ್ತೆ ಸರ್ಕಾರದಿಂದ, ಅದನ್ನು ಕೊಟ್ಟು ಮಾಡ್ಕೊಂತ ಇರ್ಬೇಕು. ಇದಕ್ಕೆ ಮಿಷನ್ ರೇಬಿಸ್ ಅಂತ ಒಂದು ಸಂಸ್ಥೆ ನಮ್ಮ ಕಾರವಾರದಲ್ಲಿ ಕೂಡ ಈಗ ಅವರು ಎಲ್ಲ ಮನೆ ಮನೆಗೆ ಹೋಗಿ ಕಾರವಾರ ತಾಲೂಕಿನಲ್ಲಿರೋ ನಾಯಿಗಳಿಗೆ ವ್ಯಾಕ್ಸಿನೇಷನ್ ಮಾಡ್ತಾ ಇದೆ. ಇದು ಮಾಡಿದ್ರಿಂದ ನಮಗೆ ಬಹಳಷ್ಟು ಮಟ್ಟಿಗೆ ಇದು ಒಂದು ರೋಗ ತಡೆಗಟ್ಟಲಿಕ್ಕೆ ಸಾಧ್ಯ ಆಗುತ್ತೆ. ಇನ್ನ ಈ ದನಕರುಗಳಿಗೆ ಆಡು ಕುರಿ ಇವಕ್ಕೆಲ್ಲ ಒಂದು ಪೌಡರ್ ಅಂತ ಮೇವು, ಮೇವಿಗಾಗಿ ಏನಾದ್ರೂ ಕಾರ್ಯಕ್ರಮ ಇದೆಯಾ? ಇದು ಬಹಳ ಮೇವಿಗಾಗಿ ಕಾರ್ಯಕ್ರಮ ಅನ್ನೋದು ಬಹಳ ಒಂದು ಕ್ರಿಟಿಕಲ್ ಕ್ವಶನ್ ಇದ್ದಂಗೆ. ಯಾಕಂದ್ರೆ ಮೊದ್ಲು ಹೆಂಗಿತ್ತಂದ್ರೆ ಯಾರು ಸಹಿತ ನಾವು ಕಾಲೇಜಿಗೆ ಹೋಗುವಾಗ ದನಕ್ಕೆ ಎಷ್ಟು ಮೇವು ಹಾಕ್ತೇವೆ ಅಂದ್ರೆ ನಮ್ಗೆ ಗೊತ್ತಿರಲಿಲ್ಲ. ಎಷ್ಟು ಕೆ ಜಿ ಹಾಕ್ತೀವಿ ಅಂದ್ರೆ ಆನ್ಸರ್ ಇರಲಿಲ್ಲ ನಮ್ಮ ಹತ್ರ. ಅದು ಎಷ್ಟು ತಿನ್ನುತ್ತೆ ಅಷ್ಟು ಹಾಕ್ತಿದ್ವಿ, ಒಂದಿಷ್ಟು ಮುಂದೆ ಹಾಕಿರುತ್ತೆ ಒಂದು ಚಲ್ತಿತ್ತು. ಈಗ ಆ ಪ್ಲೇಟ್ ಬರ್ತಾ ಬರ್ತಾ ಬರ್ತಾ ಇದಕ್ಕೂ ಸಹಿತ ಅವನು ಲೆಕ್ಕ ಹಾಕಂತ ಪರಿಸ್ಥಿತಿ ಬಂದು. ಸೊ ಹೀಗಾಗಿ ನಮ್ಮಲ್ಲಿ ಏನು ಜಾನುವಾರು ಸಂಖ್ಯೆ ಇದೆಯಲ್ಲ, ನಾವು ಇದಕ್ಕೆ ಹೋಲಿಸಿದಾಗ ನಮಗೆ ಒಂದು ವಾರಕ್ಕೆ ಸುಮಾರು 17 ಟನ್ ಅಷ್ಟು ನಮಗೆ ಮೆಟ್ರಿಕ್ ಟನ್ ಅಷ್ಟು ಫಾರ್ಡರ್ ಬೇಕಂದ್ರೆ, ಇದು ನಾನು ಅಂದಾಜು ಹೇಳ್ತಾ ಇರೋದು ನಿಮಗೆ, ಒಂದು ಜಾನುವಾರಿಗೆ ಒಂದೂವರೆ ದಿವಸಕ್ಕೆ, ದೊಡ್ಡ ಜಾನುವಾರಿಗೆ 6 ಕೆಜಿ, ಸಣ್ಣ ಕುರಿ ಮತ್ತು ಆಡಿಗೆ ಒಂದು 1/2 ಕೆಜಿ ಅಂತ ಲೆಕ್ಕ ಹಿಡಿದಾಗ 17.3 ಟನ್ ಬೇಕಾಗುತ್ತೆ ಒಂದು ವಾರಕ್ಕೆ, ಅಷ್ಟು ಟನ್ ಬೇಕಾಗುತ್ತೆ. ಇದು ಮುಖ್ಯವಾಗಿ ನಾವು ಬೆಳೀತಾ ಇರೋದು ತಮ್ಗೆ ಗೊತ್ತಿದ್ದಂಗೆ ನಮ್ಮಲ್ಲಿ ಸುಮಾರು 40-45,000 ಹೆಕ್ಟರ್ ನಮ್ಮಲ್ಲಿ ಇದನ್ನೇ ಇದೆ, ಏನು ರೈತರ ಭೂಮಿ ಇದೆ, ಅದರಲ್ಲಿ ಭತ್ತ ಬೆಳೀತಾರೆ. ಭತ್ತ ಬಾಕಿ ಒಂದು 10,000 ಹೆಕ್ಟರ್ನೊಳಗೆ ಉಳಿದ ಜೋಳ ಮೆಕ್ಕೆಜೋಳ ಕಬ್ಬು ಇದರಿಂದ ಬೆಳೀತದೆ. ನಮ್ಮಲ್ಲಿ ಒಂದು ಅಡ್ವಾಂಟೇಜ್ ಏನಂದ್ರೆ ನಮ್ಮಲ್ಲಿ ಸುಮಾರು 6,000 ಚಿಲ್ಲರೆ ಗೋಮಾಳ ಲ್ಯಾಂಡ್ ಇದೆ ನಮ್ಮಲ್ಲಿ. ಮತ್ತೆ ನಿಮ್ಗೆ ಗೊತ್ತಿದ್ದಂಗೆ ನಮ್ಮ ಮೊದಲೇ ಹೇಳಿದಂಗೆ ಮಿಶ್ರತಳಿ ಜಾನುವಾರುಗಳು ಕಡಿಮೆ ನಮ್ಮಲ್ಲಿ, ಬಹಳಷ್ಟು ಜಾನುವಾರುಗಳನ್ನ ಹೊರಗೆ ಬಿಟ್ಟು ಸಾಕಾಣಿಕೆ ಮಾಡೋದ್ರಿಂದ ಕಾಡಿಗೆ ಕಾಡು ಸಹಿತ ನಮ್ಮಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಕಾಡು ಇರೋದ್ರಿಂದ ಸಹಿತ ನಮಗೆ ಅಷ್ಟು ಮೇವಿಂದು ಸಮಸ್ಯೆ ವರ್ಷ ಕಂಡು ಬರಲ್ಲ. ಆನಂತ ತಮ್ಗೆ ಗೊತ್ತಿದ್ದಂಗೆ ಇಲ್ಲಿ ಮಳೆನೂ ಸಹಿತ ಜಾಸ್ತಿ ಆಗೋದ್ರಿಂದ ಮೇವಿಂದು ಸಮಸ್ಯೆ ಅಷ್ಟು ಕಂಡು ಬರಲ್ಲ. ಆದಾಗ್ಯೂ ಕೂಡ ನಾವು ಮೇವು ಬೆಳೆಯುವಂಥ ರೈತರಿಗೆ ನಾವೊಂದು ಪ್ರೋತ್ಸಾಹ ಮಾಡಬೇಕಂತ ಮೇವಿನ ಬೀಜಗಳಾದಂಥ ಗೋವಿನ ಜೋಳದ ಬೀಜ ಕೊಡ್ತಾ ಇರ್ತೀವಿ, ಅಲಸಂದಿ ಬೀಜ ಕೊಡ್ತಾ ಇರ್ತೀವಿ, ಬಾಜ್ರ ಬೀಜಗಳನ್ನ ಕೇಳಿದಾಗ ಅವ್ರಿಗೆ ಕೊಟ್ಟು ಅವ್ರಿಗೆ ಮೇವು ಸಾಕಾಣಿಕೆ ಕೂಡ ಪ್ರೋತ್ಸಾಹ ಕೊಡ್ತಾ ಇರುತ್ತೆ. ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಅನೇಕ ಸ್ಕೀಮ್ಗಳನ್ನು ಹಾಕೊಂಡಿರುತ್ತೆ ರೈತರಿಗೆ ಕೊಡಲಿಕ್ಕೆ, ಕೇಂದ್ರ ಸರ್ಕಾರದ ಯೋಜನೆಗಳು. ನಾನು ಈ ತಮ್ಮ ಮಾಧ್ಯಮದ ಮೂಲಕ ಬಹಳ ಮುಖ್ಯವಾದ ಒಂದು ವಿಷಯನ ಎಲ್ಲ ರೈತರಿಗೆ ಗಮನಕ್ಕೆ ತರದ್ ಬಯಸ್ತಾ ಇದ್ದೇನೆ ಅಂದ್ರೆ, ಈಗ ಒಂದು ಬಹಳ ಮುಖ್ಯವಾದಂತಹ ಒಂದು ಉತ್ತಮವಾದಂತಹ ಯೋಜನೆಯನ್ನು ಕೇಂದ್ರ ಸರ್ಕಾರ ಹಾಕೊಂಡಿದ್ದಾರೆ. ಅದು NLM ಸ್ಕೀಮ್, ನ್ಯಾಷನಲ್ ಲೈಫ್ ಸ್ಟಾಕ್ ಮಿಷನ್, ರಾಷ್ಟ್ರೀಯ ಜಾನುವಾರು ಅಭಿವೃದ್ಧಿ ಸಂಸ್ಥೆಯಿಂದ ಮಾಡ್ತಾ ಇರೋಂತ ಜಾನುವಾರು ವಿಮಾ ಅಂತ, ಕ್ಯಾಟ್ಲ್ ಇನ್ಸೂರೆನ್ಸ್ ಅಂತ. ಇದು ಎಲ್ಲರಿಗೂ ಕೂಡ ಬಹಳಷ್ಟು ಒಂದು ಉತ್ತಮವಾದಂತಹ ಯೋಜನೆ ಆಗಿದೆ. ಇದು ಸುಮಾರು ಒಬ್ಬ 5 ಜಾನುವಾರು ಹೊಂದಿದಂತ ರೈತ ಅಂದ್ರೆ 5 ಆಕಳತ್ವ ಇರ್ಬೋದು, 5 ಎಮ್ಮೆ ಇರ್ಬೋದು ಅಂತ ಜಾನುವಾರುಗಳಿಗೆ ಅವ್ನಿಗೆ ಇನ್ಶೂರೆನ್ಸ್ ಮಾಡಬಹುದು. ಒಂದು ಜಾನುವಾರನ ಬೆಲೆ ಅಪ್ ಟು ಗರಿಷ್ಠ 70,000 ತನಕ ನಾವು ಇನ್ಶೂರೆನ್ಸ್ ಮಾಡಬಹುದು. ಇದ್ರ ಪ್ರೀಮಿಯಂ ಬಂದು ಬಹಳ ಕಡಿಮೆ ಪ್ರೀಮಿಯಂ, ಮೊದಲಿನ ದಿವಸದಲ್ಲಿ ಈ ನಾವು ಇನ್ಶೂರೆನ್ಸ್ ಹೋದ್ರೆ 8%, 9% ಪ್ರೀಮಿಯಂ ಇತ್ತು, ಈಗ ಕೇವಲ 2% ಪ್ರೀಮಿಯಂ ಒಳಗೆ ನಾವು ಇನ್ಶೂರೆನ್ಸ್ ಮಾಡ್ತಾ ಇದ್ವಿ. ಈ 2% ಪ್ರೀಮಿಯಂ ಅಲ್ಲಿ ಕೂಡ ಸಹಾಯಧನ ಇದೆ. ಇದರಲ್ಲಿ ಬಡತನ ರೇಖೆಗಿಂತ ಮೇಲಿದ್ದಂತ ರೈತ ಆದ್ರೆ ಅವನಿಗೆ 50% ಸಹಾಯಧನ, ಅಂದ್ರೆ 1% ಪ್ರೀಮಿಯಂ ಇದ್ರು ಅದರಲ್ಲಿ 50% ಸರ್ಕಾರದಿಂದನೇ ಕೊಡ್ತಾರೆ. SC/ST ಅಥವಾ BPL ಕಾರ್ಡ್ ಬಡತನ ರೀತಿ ಕೆಳಗಿರೋಂಥವನಿಗಾದರೆ 70% ಸಬ್ಸಿಡಿ ಸರ್ಕಾರದಿಂದ ಕೊಡುತ್ತೆ. ಫಾರ್ ಎಕ್ಸಾಂಪಲ್, ಈಗ ಒಂದು ಅನಿಮಲ್ ಕಾಸ್ಟ್ ಒಂದು 10,000 ರೂಪಾಯಿ ಇತ್ತಂದ್ರೆ ಅದರದ್ದು ಪ್ರೀಮಿಯಂ ಬಂದು 200 ರೂಪಾಯಿ ಆಗುತ್ತೆ. ಅವನು APL ಆದರೆ ಅವ್ನ ರೈತ 100 ರೂಪಾಯಿ ಕೊಡಬೇಕಾಗತ್ತೆ, ಸರ್ಕಾರ 100 ರೂಪಾಯಿ ಕೊಡುತ್ತೆ. ಅವನು BPL ಆದರೆ ರೈತ ಕೇವಲ 40 ರೂಪಾಯಿ ಕೊಟ್ಟರು, 160 ರೂಪಾಯಿ ಕೂಡ ಸರ್ಕಾರ ಕೊಡುತ್ತೆ. ಅಂದರೆ ಅಷ್ಟು ಒಂದು ಉತ್ತಮವಾದ ಯೋಜನೆ ಇದೆ. ದಯವಿಟ್ಟು ಎಲ್ಲ ರೈತ ಬಾಂಧವರು ಇದರದೊಂದು ಉಪಯೋಗ ಪಡ್ಕೊಳ್ಬೇಕು. ನಾವು ಈಗ ಒಂದು ಕ್ಯಾಂಪೇನ್ ಮೋಡ್ನೊಳಗೆ ಸಹಿತ ಮನೆ ಮನೆ ಹೋಗಿ ಜನರಿಗೆ ಇದರ ಬಗ್ಗೆ ಅರಿವು ಮೂಡಿಸ್ತಾ ಇದ್ದೀವಿ. ದಯವಿಟ್ಟು ತಮ್ಮಲ್ಲಿರೋಂಥ ವ್ಯಾಲ್ಯೂಯಬಲ್ ದನಗಳು ಏನಿರ್ತವೆ, ಇದನ್ನು ಒಂದ್ಸಲ ಇನ್ಶೂರೆನ್ಸ್ 3 ವರ್ಷಕ್ಕೆ ನೀವು ಮಾಡ್ಕೊಂಡ್ರೆ ಅಂದ್ರೆ ಯಾವುದೇ ಕಾರಣಕ್ಕೂ ನಿಮ್ಮ ಜಾನುವಾರುಗಳು ಅಕಸ್ಮಾತವಾಗಿ ಏನಾದರೂ ಮರಣ ಹೊಂದಿದ್ರು ಕೂಡ ತಮಗೆ ಏನು ಇನ್ಶೂರ್ಡ್ ಮಾಡಿರ್ತೇವಲ್ಲ ಅಷ್ಟು ಹಣ ಸಹಿತ ತಮಗೆ ಬರೋಂಥ ಸಾಧ್ಯತೆ ಇದೆ. ಈ ಯೋಜನೆ 30/9/2020 ತನಕ ಅಂದರೆ ಅಕ್ಟೋಬರ್ ತಿಂಗಳ ತನಕ ಇರುತ್ತೆ. ಇದು ನ್ಯೂ ಇಂಡಿಯಾ ಇನ್ಶೂರೆನ್ಸ್ ಜೊತೆಗೆ ನಮ್ಮ ಕರ್ನಾಟಕ ಜಾನುವಾರು ಅಭಿವೃದ್ಧಿ ಸಂಸ್ಥೆ ಒಂದು OM ಮಾಡ್ಕೊಂಡು ಅವ್ರ ಜೊತೆಗೆ ನಾವು ಟೈ ಅಪ್ ಮಾಡ್ಕೊಂಡು ಮಾಡ್ಕೊಂತಾ ಇರೋಂಥ ಒಂದು ಯೋಜನೆ ಆಗಿದೆ. ಇಲ್ಲಿ ಆಕಳ ಎಮ್ಮೆ ಎತ್ತು ಕುರಿ ಇಲ್ಲ, ಇದು ಬರೀ ಆಕಳ ಮತ್ತು ಎಮ್ಮೆಗೆ ಅಷ್ಟೇ ಇದೆ ಸರ್ ಈಗ ಸದ್ಯ, ಅಂದ್ರೆ ಮಿಲ್ಕಿಂಗ್ ಅನಿಮಲ್ಸ್ ಅಷ್ಟೇ ಇದಾವೆ. ಮುಂದಿನ ದಿನಗಳಲ್ಲಿ ಆಡು ಕುರಿ ಎತ್ತು ಮತ್ತು ರಾಬಿಟಿಕ್ಸ್ ಇದೆ, ಇದನ್ನು ವಿಸ್ತಾರ ಮಾಡುವ ಒಂದು ಚಿಂತನೆ ನಡೀತಾ ಇದೆ. ಮತ್ತೆ ಟ್ರೈನಿಂಗ್ ಏನಾದರೂ ಇದೆಯಾ? ಇದೇ ರೀತಿ ಇದೇ ಯೋಜನೆಯಲ್ಲಿ ನಾವು ರೈತರಿಗೆ ತರಬೇತಿ ಕೂಡ ಕೊಡ್ತಾ ಇದ್ದೇವೆ. ರೈತರಿಗೆ NLM ಯೋಜನೆ ಅಡಿಯಲ್ಲಿ ಪ್ರತಿ ಒಂದು ತಾಲೂಕಿನಿಂದ 30 ಜನರಿಗೆ 2 ದಿವಸದ ಒಂದು ತರಬೇತಿಯನ್ನು ಕೊಡ್ತಾ ಇದ್ದೇವೆ. ರಾಜ್ಯ ಸರ್ಕಾರದಿಂದ ಏನಾದರೂ? ರಾಜ್ಯ ಸರ್ಕಾರದಿಂದಲೂ ಹಲವಾರು ಯೋಜನೆ ನಮ್ಮ ಜಿಲ್ಲೆಗೆ ಬಂದಿದೆ. ಅದರಲ್ಲಿ ಮುಖ್ಯವಾಗಿ ಈ ವರ್ಷದ ಯೋಜನೆಯಲ್ಲಿ ರೈತರಿಗೆ ಕೌಮ್ಯಾಟ್ ವಿತರಣೆ ಮಾಡೋದು. ಕೌಮ್ಯಾಟ್ ಅಂದರೆ ಈಗ ಮೊದಲಿನ ದಿವಸದಂಗೆ ಈ ಮಿಶ್ರತಳಿ ಆಕಳುಗಳಿಗೆ ನೆಲದ ಮೇಲೆ ಮಲಗಿಸಲಿಕ್ಕೆ ತೊಂದರೆ ಆಗುತ್ತೆ ಅಂತ ಒಂದು ಮ್ಯಾಟ್ ಅನ್ನು ಕೂಡ ಒಂದು ವ್ಯವಸ್ಥೆ ಮಾಡಿದರೆ ಇದು ಒಂದು 113 ರೈತರಿಗೆ ಯಾರ ಹತ್ರ ಎರಡಕ್ಕಿಂತ ಜಾಸ್ತಿ ಮಿಶ್ರತಳಿ ಹಸು ಇರುತ್ತೋ ಅಂತ ರೈತರಿಗೆ ಇದರದ್ದು ಯೋಜನಾ ವೆಚ್ಚ ಬಂದು 6,190 ರೂಪಾಯಿ ಆಗುತ್ತೆ ಎರಡು ಮ್ಯಾಟಿಗೆ. ನಾವು 50% ಸಹಾಯದ 50% ಸಹಾಯದಲ್ಲಿ ಇದನ್ನು ಕೊಡ್ತಾ ಇದ್ದೀವಿ. ಅದೇ ರೀತಿಯಾಗಿ ನಮ್ಮ ಮಹಿಳಾ ರೈತರಿಗೆ, ಗ್ರಾಮೀಣ ಭಾಗದ ಮಹಿಳಾ ರೈತರಿಗೆ ಈ ಜವಾರಿ ಕೋಳಿ ಮರಿ ಕೊಡುವಂತ ಒಂದು ಯೋಜನೆಯನ್ನು ಹಾಕೊಂಡಿದ್ದೀವಿ. ಇದು ಸಹಿತ ಒಂದು 106 ಜನ ಬೆನಿಫಿಷರಿಗಳಿಗೆ ಒಂದು 10 ಜವಾರಿ ತಳಿ, 5 ವಾರದ ಜವಾರಿ ತಳಿ ಕೋಳಿಗಳನ್ನ ಕೊಡುವಂತ ಒಂದು ಯೋಜನೆ ಹಾಕೊಂಡಿದ್ದೀವಿ. ಜೊತೆಗೆ ಈ ತಮಗೆ ಗೊತ್ತಿದ್ದಂಗೆ ನಾ ಮೇವಿನ ಬಗ್ಗೆ ಹೇಳ್ತಾ ಇದ್ದೆ, ಮೇವು ಮೊದಲೇ ಹಾಳಾಗಬಾರ್ದು ಅನ್ನೋದು ಒಂದು ಕಾನ್ಸೆಪ್ಟ್ ಇದೆ. ಮೊದಲು ನಾವು ಕಾಲಲ್ಲಿ ಹೋಗಿತ್ತಿದ್ವಿ, ಮುಂದೆ ಹೋಗಿತ್ತು ಹಾಳಾಗ್ತಿದ್ವಿ. ಅದಕ್ಕೆ ನಾವು ಈಗ ಕಟ್ ಮಾಡಿ ತಿನ್ಸೋದು ಒಂದು ಪದ್ಧತಿ. ಈಗ ಕಟ್ ಮಾಡಿ ತಿನ್ಸೋದ್ರಿಂದ ಮೇವು ಹಾಳಾಗಲ್ಲ, ಆ ತಿಂದಂತ ಮೇವು ಕೂಡ ಸರಿಯಾಗಿ ಡೈಜೆಷನ್ ಆಗುತ್ತೆ. ಅದಕ್ಕೆ ಚಾಫ್ ಕಟ್ಟರ್ ಅಥವಾ ಮೇವು ಕತ್ತರಿಸುವ ಯಂತ್ರಗಳನ್ನ ಕೂಡ ಒಂದು ಯೋಜನೆ ಕೂಡ ಇದೆ. ಇದು ನಮ್ಮ ಜಿಲ್ಲೆಯಲ್ಲಿ 86 ಜನರಿಗೆ ಒಂದು 2 HP ಇದು ಒಂದಂತ ಒಂದು ಚಾಫ್ ಕಟ್ಟರ್ ಕೊಡ್ತೇವೆ. ಅದರಲ್ಲಿ ಇದರ ಘಟಕದ ವೆಚ್ಚ ಬಂದು 32,300 ರೂಪಾಯಿ ಇರುತ್ತೆ. ಇದಕ್ಕೂ ಸಹಿತ 50% ಪ್ರತಿಶತ ಸಹಾಯಧನದಲ್ಲಿ ಕೊಡ್ತಾ ಇದ್ದೇವೆ. ಇದನ್ನು ಇಲ್ಲಿ ಕೋಳಿ ವಿತರಣೆ ಅಂದ್ರಲ್ಲ, ಅವರಿಗೆ ಭೂಮಿ ಇರಬೇಕು ಅಥವಾ ಯಾರಾದ್ರೂ ಸಾಕವ್ರಿ? ನಮ್ಮಲ್ಲಿ ಹೆಚ್ಚಾಗಿ ಕುಣಿಬಿ ಜನಾಂಗದ ರಾಜ ಜನಾಂಗದ ಕೋಳಿ ಸಾಕಾಣಿಕೆ ಮಾಡುತ್ತೆ ಅಂತ ಅಂತವ್ರಿಗೆ ಇದು ಜವಾರಿ ಅಂದ್ರೆ ಲೋಕಲ್ ಬ್ರೀಡ್ ಕೋಳಿಯನ್ನು ಕೊಡಂತದ್ದು. ಗಿರಿರಾಜ ಕೊಡ್ತಿದ್ರು, ಗಿರಿರಾಜ ಕೊಟ್ಟು ಈ ಸಲ ಅಸೀಲ್ ಕೊಡ್ಬೇಕಂತ ಒಂದು ಯೋಜನೆ ಹಾಕೊಂಡಿದೆ. ಮತ್ತೆ ಕುರಿ ಕೊಡುವಂತ ಯೋಜನೆ ಕೂಡ ಇದೆ ಇಲ್ಲಿ. ಈಗ ನ್ಯಾಷನಲ್ ಲೈಫ್ ಸ್ಟಾಕ್ ಮಿಷನ್ ಅಂತ ಒಂದು ಕೇಂದ್ರ ಸರ್ಕಾರದ ಯೋಜನೆ ಇದೆ, ಮೊದಲೇ ನಬಾರ್ಡ್ ಅಂತ ಏನಿದೆ ಅಲ್ಲ, ಆ ಯೋಜನೆಯಲ್ಲಿ ಕೂಡ ಈಗ ಒಂದು 3 ದೊಡ್ಡ ಕಾರ್ಯಕ್ರಮಗಳಿದಾವೆ. ಇದು ಅಂದ್ರೆ ಬಹಳಷ್ಟು ದೊಡ್ಡ ಕಾರ್ಯಕ್ರಮಗಳು. ಅದರಲ್ಲಿ ಮುಖ್ಯವಾಗಿ 1,000 ದೇಸಿ ಕೋಳಿ ತಾಯಿ ಘಟಕ ಮಾಡೋದು. ತಾಯಿ ಘಟಕ ಅಂದ್ರೆ ಹ್ಯಾಚರಿ ಯೂನಿಟ್ ಅಂತ ಅಂದ್ರೆ ತಾಯಿ ಘಟಕದಿಂದ ನಾವು ಮರಿ ತೆಗೆದು ಮಾಡುವಂತದ್ದು ಒಂದು ಘಟಕ. ಇದು 1,000 ಕೋಳಿಯಷ್ಟು ನಾವು ತಾಯಿ ಘಟಕ ಇಟ್ಕೊಂಡು ಅದರಿಂದ ತತ್ತಿಯನ್ನು ಮಿಷನ್ ಒಳಗಿಟ್ಟು ಮರಿ ಮಾಡಿಕೊಡುವಂತ ಒಂದು ಕಾರ್ಯಕ್ರಮ. ಇದಕ್ಕೆ ನಾವು ಯೂನಿಟ್ ಕಾಸ್ಟ್ ಸುಮಾರು 50 ಲಕ್ಷ ತನಕ, ಆದರೆ ಕೇಂದ್ರ ಸರ್ಕಾರದ 50% 25 ಲಕ್ಷ ತನಕ ಸಹಾಯಧನ ಕೊಡುವಂತ ಒಂದು ಯೋಜನೆ ಇದೆ. ಇದು ಸಹಾಯಧನ ಅಂದ್ರೆ ಇದಕ್ಕೆ ಬ್ಯಾಕ್ ಎಂಡ್ ಸಬ್ಸಿಡಿ ಅಂತಾರೆ. ಆ ಯೋಜನಾ ವೆಚ್ಚದಲ್ಲಿ ಏನಿರುತ್ತಲ್ಲ ಅದರಲ್ಲಿ 25 ಲಕ್ಷ ಸಬ್ಸಿಡಿ, ನಾವೇನು ಸಾಲ ತಗೊಂಡಿರ್ತಾನೆ ಆ ಸಾಲ ತೀರುವಾಗ ಆ ಸಬ್ಸಿಡಿ ಅವನ ಅಮೌಂಟಿಗೆ ಒಂದು ಜಮಾ ಆಗಿ ಆ ಸಾಲ ಮುಕ್ತ ಹೊಂದುತ್ತಾನೆ ಮುಂದೆ 6 ಅಥವಾ 7 ವರ್ಷ ರೀಪೇಮೆಂಟ್ ಪೀರಿಯಡ್. ಅದೇ ರೀತಿ ಶೀಪ್ ಅಂಡ್ ಗೋಟ್ ಫಾರ್ಮಿಂಗ್ ಕೂಡ ಇದೆ. ಇದರಲ್ಲಿ 500 ಹೆಣ್ಣು ಕುರಿ ಮತ್ತು 25 ಗಂಡು ಕುರಿ, 525, ಇದಕ್ಕೂ ಸುಮಾರು 50 ಲಕ್ಷ ತನಕ ಸಹಾಯಧನ ಇದೆ. ಇದೆಲ್ಲ ದೊಡ್ಡ ಪ್ರಾಜೆಕ್ಟ್. ಇನ್ನೊಂದು ಪಿಗ್ರಿ ಯೂನಿಟ್ಸ್ ಅಂತ ಯಾರು ಹಂದಿ ಸಾಕಾಣಿಕೆ ಮಾಡಬೇಕಂತ ಇರ್ತಾರೆ, 100 ಹೆಣ್ಣು 10 ಗಂಡಿಗೆ ಸುಮಾರು 30 ಲಕ್ಷ ಸಹಾಯಧನದಲ್ಲಿ ಈ ಒಂದು ಸ್ಕೀಮ್ಗಳಿದ್ದಾವೆ. ಮತ್ತೆ ಇನ್ನೂ ಒಂದು ಕೇಂದ್ರ ಸರ್ಕಾರದ ಒಂದು ಯೋಜನೆ ಇದೆ, ಅನಿಮಲ್ ಹಸ್ಬೆಂಡ್ರಿ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಫಂಡ್ ಅಂತ. ಇದರಲ್ಲಿ PMFME ಅಂತ ಫಾರ್ಮಲೈಸೇಷನ್ ಆಫ್ ಮೈಕ್ರೋ ಫುಡ್ ಪ್ರೊಸೆಸಿಂಗ್ ಯೂನಿಟ್ ಅಂದ್ರೆ ಸಣ್ಣ ಸಣ್ಣ ಆಹಾರ ಉದ್ಯಮ ಘಟಕಗಳಿಗೆ ಸಹಾಯ ಮಾಡುವಂಥದ್ದು. ಈಗ ನಾವು ಬರೀ ಹಾಲು ಉತ್ಪಾದನೆ ಬಗ್ಗೆ ಅಷ್ಟೇ ಮಾತಾಡ್ತೇವೆ, ಮಾಸ್ದು ಉತ್ಪಾದನೆ ಮಾಡ್ತೇವೆ, ಇದನ್ನ ಯಾವ ರೀತಿ ಮಾರ್ಕೆಟಿಂಗ್ ಮಾಡಬೇಕು, ಇದಕ್ಕೆ ವ್ಯಾಲ್ಯೂ ಆಡೆಡ್, ಇದಕ್ಕೆ ಗುಣಮಟ್ಟ ಹೆಂಗ್ ಮಾಡಬೇಕು, ಇದರಿಂದ ಹೆಚ್ಚು ಲಾಭ ಹೆಂಗ್ ಪಡಬೇಕು ಅನ್ನೋ ಒಂದು ವಿಚಾರದಿಂದ ಕೇಂದ್ರ ಸರ್ಕಾರ ಮಾಡುವಂತ ಯೋಜನೆ. ನೀವು ಹಾಲನ್ನು ತಗೊಂಡ್ಕೊಂಡು ಹಾಲಿನಿಂದ ಆಗಂತ ಉತ್ಪನ್ನಗಳಂತ ಐಸ್ ಕ್ರೀಮ್ ಮಾಡಬಹುದು, ನೀವು ಚೀಸ್ ಮಾಡಬಹುದು, ಬೆಣ್ಣೆ ಮಾಡಬಹುದು, ಬೇರೆ ಬೇರೆ ಆದಂತ ಹಾಲಿನ ಮಸಾಲೆ ಮಜ್ಜಿಗೆ ಮಾಡಬಹುದು, ವಾಸನೆ ಬರಂತ ಮಜ್ಜಿಗೆ ಮಾಡಬಹುದು, ಹಾಲಿನ ಪುಡಿ ಮಾಡಬಹುದು, ಚೀಸ್ ಮಾಡಬಹುದು, ಕವಾ ಮಾಡಬಹುದು, ಇಂಥ ಏನಾದರೂ ಒಂದು ಇಂಡಸ್ಟ್ರಿಗಳು ಹಾಕ್ತಾ ಅಂದ್ರೆ ಮೈಕ್ರೋ ಸಣ್ಣ ಸಣ್ಣ ಯೂನಿಟ್ಗಳಿಗೆ ಇದಕ್ಕೂ ಸಹಿತ ಕೇಂದ್ರ ಸರ್ಕಾರದಿಂದ ಸಹಾಯಧನ ಕೊಡ್ತಾರೆ. ಇದ್ರ ಜೊತೆಗೆ ಕೋಳಿ ಮಾಂಸ ಬಂದಾಗ ನೀವು ಕೋಳಿ ಮಾಂಸದ ನೀವು ಅದರದ ನಗ್ಗೆಟ್ಸ್ ಅಂತ ಬರುತ್ತೆ, ಹ್ಯಾಮ್ಸ್ ಅಂತ ಬರುತ್ತೆ, ಬೇರೆ ಬೇರೆ ಬೇರೆ ಆದ ಪ್ರಾಡಕ್ಟ್ಸ್ಗಳು ಬರ್ತವೆ, ಅಂಥವನ್ನು ಮಾಡಲಿಕ್ಕೂ ಸಹಿತ ಕೇಂದ್ರ ಸರ್ಕಾರದಿಂದ ಸಹಾಯಧನ ಕೊಡ್ತಾರೆ. 18 ವರ್ಷದಿಂದ ಮೇಲ್ಪಟ್ಟ ಬೆನಿಫಿಷರಿ ಕೊಡ್ತಾರೆ. 8ನೇ ತಿ ತನಕ ಪಾಸ್ ಆಗಿರ್ಬೋದು, ಹುಡುಗಿನ ಆಗ್ಬೋದು, ಯಾರದು. ಇದು 10 ವರ್ಷದ ಸ್ಕೀಮ್ ಇದೆ, 2020-30 ತನಕ 10 ಇಯರ್ಸ್ ಸ್ಕೀಮ್ ಸರ್. 8 ವರ್ಷ ನಮಗೆ ರೀಪೇಮೆಂಟ್ ಪೀರಿಯಡ್ ಇರುತ್ತೆ. ಇದಕ್ಕೂ ಸಹಿತ ಕೇವಲ 3% ಇಂಟ್ರೆಸ್ಟ್ ಒಳಗೆ ಇದನ್ನ ಸ್ಕೀಮ್ಗಳು ಪೀರಿಯಡ್ ಇರುತ್ತೆ. ಇನ್ನೊಂದು ಮೈತ್ರಿ ಅನ್ನುವಂತ ಯೋಜನೆ, ಮೈತ್ರಿ ಯೋಜನೆ ಸರ್. ಮೈತ್ರಿ ಅಂದ್ರೆ ಈಗ ತಮ್ಗೆ ಗೊತ್ತಿದ್ದಂಗೆ ನಮ್ಮಲ್ಲಿ ಇರಂತ ಏನೀಗ ನಾನು ಸಿಬ್ಬಂದಿಯವರ ಕೊರತೆ ಹೇಳಿದೆ, ಇಂತ ಒಂದು ಕೊರತೆನ ನೀಗಿಸ್ಕೊಳ್ಬೇಕಂದ್ರೆ ಸಣ್ಣ ಪ್ರಮಾಣದಲ್ಲಿ ಆದ್ರೂ ಜಾನುವಾರು ಚಿಕಿತ್ಸೆ ಮಾಡ್ಲಿಕ್ಕೆ ಯಾರಾದ್ರೂ ಬೇಕಾಗತ್ತಾರೆ. ಅದಕ್ಕೆ ನಾವು ಕೇಂದ್ರ ಸರ್ಕಾರದ ಒಂದು ಯೋಜನೆ ಇದೆ, ಮ್ಯಾನೇಜ್ಮೆಂಟ್ ಆಫ್ ಮಲ್ಟಿಪರ್ಪಸ್ AI ಟೆಕ್ನಿಷಿಯನ್ ಇನ್ ರೂರಲ್ ಇಂಡಿಯಾ. ಅಂದ್ರೆ ಗ್ರಾಮೀಣ ಭಾಗದಲ್ಲಿ ಈ ಒಂದು ಇನ್ಸಮಿನೇಷನ್ ಕಾರ್ಯಕ್ರಮ ಮಾಡೋದು ಅಥವಾ ಸಣ್ಣ ಪುಟ್ಟ ಜಾನುವಾರು ಚಿಕಿತ್ಸೆ ಮಾಡಲಿಕ್ಕೆ ಒಂದು ಯುವಕರಿಗೆ ಒಂದು ಪ್ರೋತ್ಸಾಹ ಕೊಡೋದು. 10th ಪಾಸ್ ಆದಂತ ಹುಡುಗರಿಗೆ ನಾವು ಈ ಒಂದು ಯೋಜನೆಯಲ್ಲಿ ಸೆಲೆಕ್ಷನ್ ಮಾಡ್ಕೊಂಡು ಅವರಿಗೆ 3 ತಿಂಗಳು ತರಬೇತಿ ಕೊಡ್ತೇವೆ. 1 ತಿಂಗಳು ಕ್ಲಾಸ್ ರೂಮ್ ಅಲ್ಲಿ ತರಬೇತಿ ಕೊಡ್ತೇವೆ, ಸಣ್ಣ ಸಣ್ಣ ಏನೇನು ಮಾಡಬಹುದು ಅಂತ. 2 ತಿಂಗಳು ಅವನಿಗೆ ಹತ್ರ ಅವನ ಊರಿನ ಹತ್ರ ಇರುವಂತ ಪಶು ಚಿಕಿತ್ಸಾಲಯ ಅವನಿಗೆ ಇರಿಸಿ ಅಲ್ಲಿ 2 ತಿಂಗಳು ಅವನಿಗೆ ತರಬೇತಿ ಕೊಡ್ತೇವೆ. ಏನು ಮಾಡಬಹುದು, ಏನು ಸಣ್ಣ ಸಣ್ಣ ಗಾಯ ಆದ್ರೆ ಏನು ಟ್ರೀಟ್ಮೆಂಟ್ ಮಾಡಬೇಕು, ಇನ್ಸಮಿನೇಷನ್ ಯಾವ ತರ ಮಾಡಬೇಕು, ವ್ಯಾಕ್ಸಿನೇಷನ್ ಯಾವ ತರ ಮಾಡಬೇಕು, ಆ ರೀತಿ ತರಬೇತಿ ಕೊಡ್ತೇವೆ. ಆನಂತರ 3 ವರ್ಷ ತನಕ ಅವನಿಗೆ ನಮ್ಮ ಇಲಾಖೆಯಲ್ಲಿ ಅವನಿಗೆ ನಾವು ಅವನಿಗೆ ಒಂದು ಏರಿಯಾ ಕೊಟ್ಟು ಈ ಏರಿಯಾನ ನೀನು ಚಿಕಿತ್ಸೆಗಳನ್ನ ಇನ್ಸಮಿನೇಷನ್ ಮಾಡ್ತಾ ಇರು ಅಂತ ಹೇಳ್ತೇವೆ. ವರ್ಷ ನಾವು ಪ್ರಥಮ ವರ್ಷ 1,500 ರೂಪಾಯಿ ದುಡ್ಡು ಕೊಡ್ತೇವೆ ಅವನಿಗೆ, 2ನೇ ವರ್ಷ 1,200 ರೂಪಾಯಿ ದುಡ್ಡು ಕೊಡ್ತೇವೆ ಮಂತ್ಲಿ, 3ನೇ ವರ್ಷ 800 ರೂಪಾಯಿ ಮಂತ್ಲಿ ಅವನಿಗೆ ಟೇಪರಿಂಗ್ ಗ್ರಾಂಟ್ ಕೊಡ್ತೇವೆ. ಇದ್ರ ಜೊತೆಗೆ ಅವನಿಗೆ ಬೇಕಾದಂತಹ ಸಾಮಗ್ರಿಗಳು ಏನಿರ್ತವೆ, ಚಿಕಿತ್ಸಾ ಸಾಮಗ್ರಿಗಳ ಲಿಕ್ವಿಡ್ ನೈಟ್ರೋಜನ್ ಇರ್ಬೋದು ಅಥವಾ ಲಿಕ್ವಿಡ್ ಕಂಟೈನರು, ಆನಂತರ ಸೆಮೆನ್ನು, ಶೀತು, ಸ್ಟ್ರಾಸು, ಆ್ಯಂಡ್ ಸಣ್ಣ ಸಣ್ಣ ಚಿಕಿತ್ಸೆಗೆ ಬೇಕಾದ ಏನು ಸರ್ಜಿಕಲ್ ಇನ್ಸ್ಟ್ರೂಮೆಂಟ್, ಇವನ್ನೆಲ್ಲ ನಾವು ಸರ್ಕಾರದಿಂದ ಅವನಿಗೆ ಉಚಿತವಾಗಿ ಕೊಡುವಂತ ಒಂದು ಕಾರ್ಯಕ್ರಮ. ಇನ್ನೊಂದು ಕಿಸಾನ್ ಕ್ರೆಡಿಟ್ ಕಾರ್ಡ್. ಕಿಸಾನ್ ಕ್ರೆಡಿಟ್ ಕಾರ್ಡ್ ಸಹಿತ ತಮಗೆಲ್ಲ ಗೊತ್ತಿರಬಹುದು, ಎಲ್ಲ ರೈತರಿಗೂ ಇದು ಕಿಸಾನ್ ಕ್ರೆಡಿಟ್ ಕಾರ್ಡ್ ಕೊಡ್ಬೇಕನ್ನೋದು ನಮ್ಮ ಪ್ರಧಾನಮಂತ್ರಿ ಒಂದು ಮುಖ್ಯವಾದ ಯೋಜನೆ ಆಗಿದೆ. ಕಿಸಾನ್ ಕ್ರೆಡಿಟ್ ಕಾರ್ಡ್ ಎಲ್ಲ ರೈತರು ತಗೊಂತ ಇದ್ರೆ ಇದು ಮುಖ್ಯವಾಗಿ ಆದಕ್ಕೆ ಅಂತಂದ್ರೆ ನಮ್ಮಲ್ಲಿ ಕೃಷಿ ಸಾಲ ಅಂತ ಬರುತ್ತೆ, ಅದಕ್ಕೆ ಬಹಳಷ್ಟು ಜನ ರೈತರು ತಗೊಂತಾರೆ. ಕೃಷಿ ಸಾಲ ಈ ಒಂದು ಕೋಆಪರೇಟಿವ್ ಸೆಕ್ಟರ್ಗಳಲ್ಲಿ 3 ಲಕ್ಷ ತನಕ ಯಾವುದೇ ಒಂದು ಬಡ್ಡಿ ಇಲ್ದಂಗೆ ಕೊಡ್ತಾರೆ. ಅದೇ ರೀತಿ ನ್ಯಾಷನಲೈಸ್ಡ್ ಬ್ಯಾಂಕ್ನಲ್ಲಿ ಒಂದು 3% ಬಡ್ಡಿಗೆ 3 ಲಕ್ಷ ತನಕ ಸಹಾಯಧನ ಕೊಡ್ತಾರೆ. ಅದು ಏನಿದೆ ಅಂದ್ರೆ ಅವನ ಜಮೀನು ಏನು ಹೊಂದಿರ್ತಾನೆ, ಅವನು ಬೆಳೆ ಏನಿರ್ತಾರೆ ಅದರ ಮೇಲೆ ಅವನಿಗೆ ಸಾಲ ಕೊಡ್ತಾರೆ. ಒಬ್ಬ ರೈತ ಈಗ 3 ಲಕ್ಷ ತನಕ ತಗೊಳಕ್ಕೆ ಸಾಧ್ಯ ಇಲ್ಲ, ಯಾಕಂದ್ರೆ ಅಷ್ಟು ಅವನಿಗೆ ಜಮೀನು ಇರಲ್ಲ, ಅಥವಾ ಅದು ಏನು ಸ್ಕೇಲ್ ಆಫ್ ಫೈನಾನ್ಸ್ ಇರುತ್ತಲ್ಲ, ಭತ್ತಕ್ಕೆ ಎಷ್ಟು ಇರುತ್ತೆ, ಅಡಿಕೆಗೆ ಎಷ್ಟು ಇರುತ್ತೆ, ಅದ್ರ ಮೇಲೆ ಅವನು ರೀಚ್ ಹಾಕಾಗಲ್ಲ. ಅಂತ ಪರಿಸ್ಥಿತಿಯಲ್ಲಿ ಏನು ಉಳಿದಿರುತ್ತಲ್ಲ ಅಂತ ಒಂದು ಬೆನಿಫಿಷರಿಗೆ ನಾವು ಅವನಲ್ಲಿರುವಂತಹ ಜಾನುವಾರು ಮೇಂಟೆನೆನ್ಸ್, ಸಪೋಸ್ ಅವನಲ್ಲಿ ಆಕಳ ಇತ್ತು ಅಂತ ಹೇಳಿದ್ರೆ ಒಂದು ಹಸುವಿಗೆ 14,000 ರೂಪಾಯಿ ಅಂತೆ, ಅಪ್ ಟು 5 ಹಸುಗಳ ತನಕ ಇದಕ್ಕೆ ಏನು ಮೇಂಟೆನೆನ್ಸ್ ಗ್ರಾಂಟ್ ಅಂತ ಅಂದ್ರೆ ಅದನ್ನ ಮೇಂಟೈನ್ ಮಾಡ್ಲಿಕ್ಕೆ ಅಂತ ಹೇಳಿ ಇದನ್ನ ಕಿಸಾನ್ ಕ್ರೆಡಿಟ್ ಕಾರ್ಡ್ ನ ಕೊಡ್ತಾರೆ. ಹಾಗಾಗಿ ಕಿಸಾನ್ ಕ್ರೆಡಿಟ್ ಕಾರ್ಡ್ ಮಾಡಿಸಬೇಕಂದ್ರೆ ಬ್ಯಾಂಕಿಗೆ ಹೋಗ್ಬೇಕು ಅಥವಾ ಇಲ್ಲ? ಇಲ್ಲ, ನಮ್ ನೇರವಾಗಿ ನಮ್ಮ ಇಲಾಖೆಗೆ ಬಂದು ಸಂಪರ್ಕ ಮಾಡಿದ್ರೆ ನಮ್ಮಲ್ಲಿ ಅದು ಅಪ್ಲಿಕೇಶನ್ ತಗೊಂತೀವಿ, ಆ ಅಪ್ಲಿಕೇಶನ್ ತಗೊಂಡು ನಾವು ನೇರವಾಗಿ ಲೀಡ್ ಬ್ಯಾಂಕಿಗೆ ಕಳಿಸ್ತೇವೆ. ಲೀಡ್ ಬ್ಯಾಂಕಿಂದ ಅವ್ನು ಕನ್ಸರ್ನ್ಡ್ ಬ್ರಾಂಚಿಗೆ ಅದನ್ನ ಕಳಿಸ್ತಾರೆ, ಅವ್ನ ಏನ್ ಸ್ಕೋರ್ ಕಾರ್ಡ್ ಇರುತ್ತಲ್ಲ ಅದನ್ನ ನೋಡಿ ಅವರು ಅವನಿಗೆ ಸ್ಯಾಂಕ್ಷನ್ ಮಾಡ್ತಾರೆ. ಅಂದ್ರೆ ಇಲ್ಲಿ ಒಂದು ಪ್ರಶ್ನೆ ಏನಂತ ಅಂದ್ರೆ ಅವ್ರು ರೈತರಾಗಿರ್ಬೇಕು, ಜಮೀನು ಇರಬೇಕು, ಜಮೀನು ಇರಲೇಬೇಕು ಅಂತಾನು ಏನಿಲ್ಲ, ವಿಥೌಟ್ ಜಮೀನ್ ಇಲ್ಲ ಅಂದ್ರೂ ಸಹಿತ ಈ ಒಂದು ಯೋಜನೆ ತಗೊಂಡ್ಬೋದು. ಇನ್ನು ನಾವು ಇಲಾಖೆಯಲ್ಲಿ ಸಿಬ್ಬಂದಿಗಳ ಕೊರತೆ ಸಹಜವಾಗಿರುತ್ತೆ, ಅದಲ್ಲದೆ ಕೆಲವೊಂದಿಷ್ಟು ಯುವಕರು ಅಥವಾ ಪ್ರಾಣಿ ದಯಾ ಸಂಘ ಇಂಥವೆಲ್ಲ ಮಾಡ್ಕೊಂಡಿರ್ತಾರೆ. ತುಂಬಾ ಉತ್ತಮವಾದ ಒಂದು ಕ್ವಶನ್ ಕೇಳಿದಿರ ತಾವು. ಪ್ರಾಣಿ ದಯಾ ಸಂಘ ಈಗ ಪ್ರತಿಯೊಂದು ಜಿಲ್ಲೆಯಲ್ಲಿ ಪ್ರಾಣಿ ದಯಾ ಸಂಘ ಅಂತ ಇದೆ. ಇದಕ್ಕೆ ಮಾನ್ಯ ಜಿಲ್ಲಾಧಿಕಾರಿಗಳು ಅಧ್ಯಕ್ಷ ಆಗಿರ್ತಾರೆ, ಮಾನ್ಯ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು, ಮಾನ್ಯ ಜಿಲ್ಲಾ ಪೊಲೀಸ್ ಅಧಿಕಾರಿಗಳು, RTO ಅವರು, DFO ಅವರು, ಇವರೆಲ್ಲ ಸದಸ್ಯರಾಗಿರ್ತಾರೆ. ಆಗ ಸರ್ಕಾರದಿಂದ ನಾಮನಿರ್ದೇಶಿಸಿದ 2 ಸದಸ್ಯರು, ಯಾರು ಪ್ರಾಣಿಗಳ ಬಗ್ಗೆ ಪ್ರೀತಿ ಇರುತ್ತೆ, ಪ್ರಾಣಿ ಮೇಲೆ ದಯಾ ಇರುತ್ತೆ ಅಂತವ್ರನ್ನ 2 ನಾಮನಿರ್ದೇಶಿತ ಸದಸ್ಯರು ಇರ್ತಾರೆ. ಪಶುಸಂಗೋಪನೆ ಇಲಾಖೆ ಉಪನಿರ್ದೇಶಕ ಇದಕ್ಕೆ ಸದಸ್ಯ ಕಾರ್ಯದರ್ಶಿಗಳಾಗಿರ್ತಾರೆ. ಇದರದ ಮುಖ್ಯವಾದ ಉದ್ದೇಶ ಅಂದ್ರೆ ಜಿಲ್ಲೆಯಲ್ಲಿ ಎಲ್ಲಿ ಮನುಷ್ಯನ ಹಾಗೆ ಪ್ರಾಣಿಗಳು ಸಹಿತ ಒಂದು ಜೀವ, ಯಾವುದೇ ಪ್ರಾಣಿ ಅದು ಒಂದು ಜೀವ, ಅದಕ್ಕೂ ಕೂಡ ಹಿಂಸೆ ಆಗಬಾರದು ಅಂತೇಳಿ ಒಂದು ಆಕ್ಟ್ ಮಾಡಿದ್ದಾರೆ. ಮೊದಲೇ 1960ರಲ್ಲೇ ಒಂದು ಆಕ್ಟ್ ಆಗಿತ್ತು, ಗವರ್ಮೆಂಟ್ ಆಫ್ ಇಂಡಿಯಾದಿಂದ ಒಂದು ಆಕ್ಟ್ ಮಾಡಿದೆ, ಸೊಸೈಟಿ ಫಾರ್ ಪ್ರಿವೆನ್ಷನ್ ಆಫ್ ಕ್ರುಯಲ್ಟಿ ಟು ಅನಿಮಲ್ಸ್ ಅಂತ ಒಂದು SPCA ಅಂತ ಆಕ್ಟ್ ಮಾಡಿದ್ರು. ಈಗ ಒಂದು ಹೆಜ್ಜೆ ಮುಂದೆ ಹೋಗಿ ಕರ್ನಾಟಕ ಸರ್ಕಾರದವರು ಇತ್ತೀಚಿನ ಕಳೆದ ವರ್ಷ ಕರ್ನಾಟಕ ಜಾನುವಾರು ಹತ್ಯೆ ಪ್ರತಿಬಂಧಕ ಮತ್ತು ಸಂರಕ್ಷಣಾ ಕಾಯ್ದೆ ಅಂತ ಹೇಳಿ ಆ ಒಂದು ಆಕ್ಟ್ನ February 2021 ನಮ್ಮ ರಾಜ್ಯದಲ್ಲಿ ಕೂಡ ಜಾರಿಗೆ ತಂದಿದ್ದಾರೆ. ಇದರದ ಮುಖ್ಯ ಉದ್ದೇಶ ಅಂದ್ರೆ ಯಾವುದೇ ಒಂದು ಜಾನುವಾರುಗಳನ್ನ ಹತ್ಯೆನ ನಿರ್ಬಂಧ ಮಾಡಲಾಗಿದೆ. 13 ವರ್ಷದ ಮೇಲ್ಪಟ್ಟ ಕೋಣ ಮತ್ತು MN ಬಿಟ್ಟರೆ ಬೇರೆ ಯಾವುದೇ ಆದಂತಹ ಜಾನುವಾರನ ಹತ್ಯೆನ ಸಂಪೂರ್ಣವಾಗಿ ನಿರ್ಬಂಧ ಮಾಡಲಾಗಿದೆ. ಆಡು ಕುರಿ ಇದು ಈ ಆಕ್ಟ್ ಬಂದ ಮೇಲೆ ಯಾರು ಸಹಿತ ಇಲ್ಲೀಗಲ್ ಆಗಿ ಅಂದ್ರೆ ಕಾನೂನು ಬಾಹಿರವಾಗಿ ಅದನ್ನ ಸಾಗಾಣಿಕೆ ಕೂಡ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ರೈತ ಸಾಗಾಣಿಕೆ ಮಾಡ್ಬೇಕಂತ ಅಂದ್ರೆ ರೈತರ ಉದ್ದೇಶಕ್ಕಾಗಿ ಇದ್ದಾಗ ಮಾತ್ರ ಅವ್ನು ಸಾಗಾಣಿಕೆ ಮಾಡ್ತಾನೆ. ನಮ್ಮ ಪಶುಸಂಗೋಪನಾ ಇಲಾಖೆ ಹೋಗಿ ಪಶುವೈದ್ಯಾಧಿಕಾರಿಗಳಿಂದ ಸಮರ್ಪಕವಾದ ಒಂದು ದಾಖಲೆ ಕೊಟ್ಟು ಆ ಒಂದು ಸರ್ಟಿಫಿಕೇಟ್ ತಗೊಂಡು ಮಾತ್ರ ಅವನಿಗೆ ಸಾಗಾಣಿಕೆ ಮಾಡಕ್ಕೆ ಅವಕಾಶ ಇದೆ, ಇಲ್ಲಾಂದ್ರೆ ಅವನಿಗೆ ಸಾಗಾಣಿಕೆ ಮಾಡಕ್ಕೆ ಅವಕಾಶ ಇಲ್ಲ. ಇನ್ನೊಂದು ಗ್ರಾಮ ವನ ಅನ್ನುವಂತ ಯೋಜನೆ ಏನಿದೆ? ಗ್ರಾಮ ವನ್ ಅಂತ ಹೇಳಿ ತಮ್ಗೆ ಮೊದಲೇ ಗೊತ್ತಿದ್ದಂಗೆ ಈಗ ಹಲವಾರು ಏನು ನಮ್ಮ ಸರ್ಕಾರದಿಂದ ಬರಂತ ಒಂದು ಯೋಜನೆಗಳಿದ್ದಾವೆ, ಅದಕ್ಕೆ ಒಂದೇ ಪಾಯಿಂಟ್ ನಲ್ಲಿ ಸಿಂಗಲ್ ವಿಂಡೋ ಏಜೆನ್ಸಿ ಅಂತ ಮಾಡ್ತಾ ಇದ್ದಾರೆ. ಅದೇ ರೀತಿ ನಮ್ಮಲ್ಲಿ ಗ್ರಾಮ ವನ್ ಯೋಜನೆ ಅಂತ ಹೇಳಿ ಸುಮಾರು 240 ಸೆಂಟರ್ಗಳು ಇದಾವೆ ನಮ್ಮ ಜಿಲ್ಲೆ. ಗ್ರಾಮ ವನ್ 200-240 ಸೆಂಟ್ರಲ್ ಇದೆ. ಅದರಲ್ಲಿ ಬೇರೆ ಬೇರೆ ಇಲಾಖೆಯಿಂದ ಬೇರೆ ಬೇರೆ ಸೇವೆಯನ್ನು ಕೊಡ್ತಾರೆ. ನಮ್ಮ ಇಲಾಖೆಯಿಂದ ಒಂದು 4 ಸೇವೆ ನಾವು ಕೊಡ್ತೇವೆ. ಅಲ್ಲಿ ಹೋಗಿ ಅವನು ಅರ್ಜಿ ಕೊಟ್ಟಾಗ ಅವನಿಗೆ ಏನಾದರೂ ಆರೋಗ್ಯ ಸರ್ಟಿಫಿಕೇಟ್ ಬೇಕಂದ್ರೆ ಆರೋಗ್ಯ ದೃಢೀಕರಣ ಬಂದರೆ ನಾವು ಕೊಡ್ತೇವೆ. ಅಕಸ್ಮಾತ್ ಸತ್ತಂತ ಕಾರಣದ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಮರಣೋತ್ತರ ಪರೀಕ್ಷೆ ಬೇಕು ಅದರದ್ದು ನಾವು ಸರ್ಟಿಫಿಕೇಟ್ ಕೊಡ್ತೇವೆ. ಇನ್ನೊಂದು ನಮ್ಮಲ್ಲಿ ಈ ಅಕಸ್ಮಾತ್ ಆಗಿ ಕುರಿಗಳೇನಾದರೂ ಸತ್ತಾಗ ಅದಕ್ಕೂ ಸಹಿತ ಸರ್ಕಾರದಿಂದ 5,000 ಸಹಾಯಧನ ಅಂತ ಏನಾದರೂ ಒಂದು ಬೇಕಾದಾಗ ಅದರ ಬಗ್ಗೆ ನಾವು ಕೊಡ್ತೇವೆ. ಜೊತೆಗೆ ಯಾರಾದರೂ ಹೊಸದಾಗಿ ಫೀಡ್ ಅಂಡ್ ಫ್ಯಾಕ್ಟ್ರಿ ಮಾಡಬೇಕು, ಫೀಡ್ ಇನ್ ಫ್ಯಾಕ್ಟ್ರಿ ಮಾಡಬೇಕಂತ ಅದಕ್ಕೂ ಸಹಿತ ನಾವು ಅವನೇನಾದರೂ ಅಲ್ಲಿ ಅಪ್ಲಿಕೇಶನ್ ಕೊಟ್ಟಾಗ ಅದಕ್ಕೂ ಕೂಡ ನಾವು ಗ್ರಾಮವನ್ ಮುಖಾಂತರ ಇದು ಒಂದು ಸರ್ಟಿಫಿಕೇಟ್ ಕೊಡುವಂತ ಒಂದು ಯೋಜನೆಯನ್ನು ಹಾಕೊಂಡಿದ್ದೀವಿ. ಆಯ್ದ ಗ್ರಾಮದಲ್ಲಿ ಈ ಸೌಲಭ್ಯಗಳಿರ್ತವೆ. ಪುಣ್ಯಕೋಟಿ ದತ್ತು ಯೋಜನೆ, ಪುಣ್ಯಕೋಟಿ ದತ್ತು ಯೋಜನೆ ಹೊಸದಾಗಿ ಬಂದಂತ ಒಂದು ಸರ್ಕಾರದ ಯೋಜನೆ. ಈಗಾಗಲೇ ನಾನು ಹೇಳಿದೆ, ಈಗ ಇದು ಒಂದು ದತ್ತು ಯೋಜನೆ. ತಾವು ಈ ಕಾಡು ಪ್ರಾಣಿಗಳು ಅಥವಾ ಜೂನ್ ಅಲ್ಲಿ ನೋಡಿರಬಹುದು, ಸೆಲೆಬ್ರಿಟಿಗಳು ಹೋಗಿ ಹುಲಿ ದತ್ತು ಪಡೆದೆ, ಸಿಂಹ ದತ್ತು ಪಡೆದೆ ಅಂತ ಹೇಳ್ತಾ ಇರ್ತಾರೆ. ಅದೇ ರೀತಿಯಾಗಿ ಈಗ ನಾನು ನಿಮ್ ಗೋಶಾಲೆ ಬಗ್ಗೆ ಹೇಳಿದೆ. ಈ ಗೋಶಾಲೆಗಳಲ್ಲಿದ್ದಂತ ಜಾನುವಾರುಗಳು, ನಮ್ಮಲ್ಲಿ ಸುಮಾರು 9 ಗೋಶಾಲೆಗಳು ರಿಜಿಸ್ಟರ್ ಗೋಶಾಲೆ ಇದಾವೆ. ನಾವು ಆಗಲೇ ಇದೊಂದು ಆಪ್ ಡೆವಲಪ್ ಮಾಡಿದ್ದಾರೆ, ಪುಣ್ಯಕೋಟಿ ಆಪ್ ಅಂತ. ಅಲ್ಲಿ ಹೋಗಿ ತಾವು ನೋಡಿದ್ರೆ ಸುಮಾರು ನಮ್ಮ ಜಿಲ್ಲೆಯಲ್ಲಿ ಈ 9 ಗೋಶಾಲೆ ಸುಮಾರು 500 ಎನಿಮಲ್ ಫೋಟೋಗಳು ನೀವು ಅಲ್ಲಿ ನೋಡಬಹುದು. ಆ ಗೋಶಾಲೆ ಅಂತ ಫೋಟೋ ನೀವು ನೋಡಿ ಅದನ್ನ ಯಾವ್ದಾದ್ರು ದತ್ತು ತಗೊಳ್ಬೇಕಂತ ಅನ್ಸಿದ್ರೆ ತಮಗೆ 11,000 ರೂಪಾಯಿ ಡೈರೆಕ್ಟ್ ಆಗಿ ಅವರು ನೀವು ಯಾವ್ದು ಒಂದು ಗೋಶಾಲೆ ಇರುತ್ತೆ ಅವ್ರಿಗೆ ನೀವು ಸಂದಾಯ ಮಾಡಿ ಒಂದು ಆ ಪ್ರಾಣಿಯನ್ನು ನೀವು ದತ್ತು ಪಡೆಯಬಹುದು. ಈ ಒಂದು 11,000 ಒಂದು ವರ್ಷಕ್ಕೆ ಆ ಜಾನುವಾರನ ಏನು ಆರೋಗ್ಯ ರಕ್ಷಣೆ ಅಥವಾ ಮೇವು ಇತರ ಕಾರ್ಯಕ್ರಮಕ್ಕೆ ಉಪಯೋಗಿಸುವಂತ, ಅದನ್ನ ಬಿಟ್ಟು ಬೇರೆ ಯಾವುದೇ ಕಾರ್ಯಕ್ರಮಕ್ಕೆ ಅದನ್ನ ಉಪಯೋಗಿಸೋಣಲ್ಲ. ತಾವು ಯಾವಾಗಾದ್ರೂ ಫ್ರೀ ಇದ್ದಾಗ ತಮಗೆ ಆ ಹಸುವಿನ ಜೊತೆಗೆ ಅಥವಾ ದತ್ತು ಪಡೆದಂತ ಪ್ರಾಣಿ ಜೊತೆಗೆ ಏನೋ ಸ್ವಲ್ಪ ಸಮಯ ಕಳಿಬೇಕಂತ ತಾವು ಅಲ್ಲಿ ಹೋಗಿ ಅದ್ರ ಜೊತೆ ಕೂಡ ಸಮಯ ಕಳಿಬಹುದು. ಈ ಪಿರಿಯಡ್ ನಲ್ಲಿ ಏನಾದರೂ ಆ ಎನಿಮಲ್ ಏನಾದರೂ ದುರ್ಮರಣ ಹೊಂದಲಿ, ಮತ್ತೊಂದು ಎನಿಮಲ್ಗೆ ಆ ವರ್ಷದಲ್ಲಿ ಇನ್ನೊಂದು ಅಲ್ಲೇ ಗೋಶಾಲೆ ಇರುವಂತ ಎನಿಮಲ್ ನ ತಾವು ಕೂಡ ತಾವು ದತ್ತು ಪಡೆದು ಮಾಡಬಹುದು. ಇದೊಂದು ಪುಣ್ಯಕೋಟಿ ದತ್ತು ಯೋಜನೆ ಅಂತ ನಮ್ಮ ಸರ್ಕಾರದ ಬಹು ಮಹತ್ವಾಕಾಂಕ್ಷೆ ಯೋಜನೆ ಆಗಿದೆ. ಸದ್ಯದಲ್ಲೇ ಮಾನ್ಯ ಮುಖ್ಯಮಂತ್ರಿಗಳು ಇದನ್ನ ವೆಬ್ಸೈಟ್ ಸಹಿತ ಲಾಂಚ್ ಮಾಡಲಿದ್ದಾರೆ. ಒಳ್ಳೆಯದು ಡಾಕ್ಟರ್ ರಾಕೇಶ್ ಬಂಗ್ಲೆ ಅವರೇ. ಇಷ್ಟೆಲ್ಲ ಇಲಾಖೆಯಿಂದ ಸಿಗೋ ಸೌಲಭ್ಯ, ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಕೂಡಿಕೊಂಡು ಗ್ರಾಮೀಣ ಪ್ರದೇಶದಲ್ಲಿ ಪಶು ಸಂಗೋಪನೆಗೆ ಅದರ ನಿರ್ವಹಣೆಗೆ ಅನೇಕ ಯೋಜನೆಗಳನ್ನು ಹಾಕ್ಕೊಂಡಿದೆ. ಈ ನಿಟ್ಟಿನೊಳಗೆ ಇಲಾಖೆ ಏನೆಲ್ಲ ಕಾರ್ಯಕ್ರಮಗಳನ್ನು ಮಾಡ್ತಾ ಇದೆ ಅಂತೇಳಿ ತಿಳಿಸ್ಕೊಟ್ರಿ. ಧನ್ಯವಾದ, ನಮಸ್ಕಾರ. ಧನ್ಯವಾದ. ದಯವಿಟ್ಟು ಎಲ್ಲ ರೈತರು ನನಗೆ ನೇರವಾಗಿ ಕೂಡ ಕಾಂಟ್ಯಾಕ್ಟ್ ಮಾಡಬಹುದು. ನನ್ನ ನಂಬರ್ ಸಹಿತ ಈ ವಾಹಿನಿ ಮೂಲಕ ಹೇಳ್ತೀನಿ, 9448301641. ತಮ್ಮ ಯಾವುದೇ ಸಮಸ್ಯೆ ಇದ್ರೂ ಕೂಡ ನೇರವಾಗಿ ನನಗೆ ಸಂಪರ್ಕ ಮಾಡಿದ್ರೆ ಯಾವುದೇ ಒಂದು ನನಗೆ ಸಂಕೋಚ ಇಲ್ಲ, ತಮ್ಮ ಸಮಸ್ಯೆ ಪರಿಹಾರ ಮಾಡ್ಲಿಕ್ಕೆ ನಾನು ಸಾಧ್ಯವಾದ ಮಟ್ಟಿಗೆ ಪ್ರಯತ್ನ ಮಾಡ್ತೇನೆ. ಧನ್ಯವಾದ, ನಮಸ್ತೆ. ನಮಸ್ತೆ ಸರ್. ಪಶುಪಾಲನಾ ಮತ್ತು ಪಶುವೈದ್ಯಕೀಯ ಇಲಾಖೆಯಿಂದ ರೈತರಿಗೆ ಸಿಗುವ ಸೇವಾ ಸೌಲಭ್ಯಗಳ ಕುರಿತು ಉತ್ತರ ಕನ್ನಡ ಜಿಲ್ಲೆಯ ಪಶುಪಾಲನಾ ಮತ್ತು ಪಶುವೈದ್ಯಕೀಯ ಇಲಾಖೆಯ ಉಪನಿರ್ದೇಶಕರಾಗಿರುವ ಡಾ ರಾಕೇಶ್ ಎಸ್ ಬಾಂಗ್ಲೆ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ಎಚ್ಬಿ ರಾಮಡಗಿ. ಕಿಸಾನವಾಣಿ ಕಾರ್ಯಕ್ರಮ ಪ್ರಸಾರವಾಯಿತು. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. ಆಕಾಶವಾಣಿ ಕಾರವಾರ ಪ್ರಕಟಣೆಗಳು. ನಿರ್ದೇಶಕರು ಭೂಸೇನಾ ನೇಮಕಾತಿ ಪ್ರಾಧಿಕಾರ, ಕೂಳೂರು, ಮಂಗಳೂರು, ಉತ್ತರ ಕನ್ನಡ, ಬಾಗಲಕೋಟೆ, ವಿಜಯಪುರ, ದಕ್ಷಿಣ ಕನ್ನಡ, ಉಡುಪಿ, ದಾವಣಗೆರೆ, ಗದಗ, ಹಾವೇರಿ, ಚಿಕ್ಕಮಗಳೂರು ಹಾಗೂ ಶಿವಮೊಗ್ಗ ಜಿಲ್ಲೆಗಳ ಯುವಕರಿಗೆ ಅಗ್ನಿಪಥ್ ಯೋಜನೆಯಡಿ ನೇಮಕಾತಿ ರ್ಯಾಲಿಯನ್ನು 1 ಸೆಪ್ಟೆಂಬರ್ 2022 20 ಸೆಪ್ಟೆಂಬರ್ 2022 ಹಾವೇರಿ ಜಿಲ್ಲೆಯಲ್ಲಿ ಆಯೋಜಿಸಲಾಗಿದೆ. ಆಸಕ್ತಿಯುಳ್ಳ ಯುವಕರು ದಿನಾಂಕ 31/8/2022 ಒಳಗಾಗಿ ವೆಬ್ಸೈಟ್ www.joinndianarmy.nic.in ಇಮೇಲ್ ಮೂಲಕ ತಮ್ಮ ಹೆಸರುಗಳನ್ನು ದಾಖಲಿಸುವುದಾಗಿ ಉಪನಿರ್ದೇಶಕರು ಸೈನಿಕ ಕಲ್ಯಾಣ ಮತ್ತು ಪುನರ್ವಸತಿ ಇಲಾಖೆ